ಅಸಾಧ್ಯ ಅಮೆರಿಕಲ್ ಸಾಹಸ ಕಥನ ಮಾಲಿಕೆಯಲ್ಲಿ ಎರಡನೇ ಭಾಗ, ಚಾರ್ಮಾಡಿಯಿಂದ ಶಿರಾಡಿಗೆ. ಆರೋಹಣದ ಮಿತ್ರ ಬಳಗದಲ್ಲಿ ಆನೆಗಾವಲಿನ ಅಮೆರಿಕಲ್ ಸವಾಲು ಎಸೆದೆ. ಪತ್ರಿಕೆಯ ಓದುಗರ ಅಂಕಣದಲ್ಲಿ ಎರಡೆರಡು ಕರೆ ಕೊಟ್ಟೆ, ಚಾರ್ಮಾಡಿ ಶಿರಾಡಿ ಚಾರಣಕ್ಕೆ ಬನ್ನಿ. ಪರಿಚಿತ ಪ್ರಾಂಶುಪಾಲ ಅಧ್ಯಾಪಕರ ಮೂಲಕ ಕೆಲವು ಕಾಲೇಜುಗಳ ವಿದ್ಯಾರ್ಥಿ ವೃಂದಕ್ಕೂ ಸಾಹಸಾವಕಾಶ ಮುಕ್ತಗೊಳಿಸಿದೆ. ನಾಡಿನ ವಿವಿಧ ಮೂಲಗಳಿಂದ ಹಲವು ಜೀವನ ಸ್ತರದವರ ಪ್ರತಿಕ್ರಿಯೆ ಬಂತು. ನನ್ನ ಬಳಗದವರೇ ಆದ ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಸಮೀರ ರಾವ್ ಮತ್ತು ಆತನ ತಮ್ಮ, ಇನ್ನು ಪ್ರೌಢಶಾಲಾ ವಿದ್ಯಾರ್ಥಿ ಶೌರಿ ರಾವ್ ಮೊದಲು ನಾವಿದ್ದೇವೆ ಎಂದರು. ಮೀನುಗಾರಿಕಾ ಕಾಲೇಜಿನ ಲೋಕೇಶರಿಗೆ ಬಿಡುವಾಗದಿದ್ದರೂ ಅವರ ಅಧ್ಯಾಪಕ ಹಾಸನ ಮೂಲದ ಶ್ರೀಕಂಠಯ್ಯ ತಾನು ಕಡಿಮೆಯವನಲ್ಲ ಎಂದು ಸೇರಿಕೊಂಡರು. ಪಶ್ಚಿಮ ಘಟ್ಟಮಾಲೆಯ ತಪ್ಪಲಿನ ಮಾಳದವರೇ ಮುಕುಂದ ಚಿಪ್ಲುಣ್ಕರ್ ಕಾರ್ಪೊರೇಷನ್ ಬ್ಯಾಂಕಿನ ನೌಕರಿಯ ನೆಪದಲ್ಲಿ ಊರೂರು ತಿರುಗಿದವರು. ಅಲ್ಲೆಲ್ಲ ಮಾತು ಬರುವಾಗ ಹೇಳಿಕೊಳ್ಳಲು ತಮ್ಮದೇ ಘಟ್ಟಮಾಲೆಯ ದಿಗ್ಗಜಗಳನ್ನು ಏರಿ ಅನುಭವಿಸಿಲ್ಲ ಎಂಬ ಕೊರಗು ಅವರಿಗೆ ಹೆಚ್ಚಿತ್ತಂತೆ. ಅದಕ್ಕೆ ಪರಿಹಾರವೆನ್ನುವಂತೆ ಮುಕುಂದ ಮೊದಲ ಸಮಯ ಅನುಕೂಲ ಮಾಡಿಕೊಂಡು ಮಂಗಳೂರಿಗೆ ಬಂದು ನನ್ನಲ್ಲಿ ಹೆಸರು ದಾಖಲಿಸಿದ್ದರು. ವಿನೋದ್ ಕಾಮತ್ ಆಗಷ್ಟೇ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರನಾದರೂ ಸ್ವತಂತ್ರ ಪ್ರವೃತ್ತಿಯಿಂದಾಗಿ ಮಂಗಳೂರಿನಲ್ಲೇ ಖಾಸಗಿ ಲೆಕ್ಕ ಪರಿಶೋಧಕನಾಗಿ ಬೇಟೆ ಆರಂಭಿಸಿದ್ದರು. ಬಿಡುವಿನ ದಿನಗಳಲ್ಲಿ ಅವರ ಮನೋಸ್ಥಿತಿಗೆ ಸರಿಯಾಗಿ ಸ್ನೇಹಿತರ ಅನೌಪಚಾರಿಕ ದಂಡು ಕಟ್ಟಿಕೊಂಡು ಕಾಡು ಬೆಟ್ಟಗಳಿಗೆ ಹೋಗಿ ಸಣ್ಣ ಮಟ್ಟಿಗೆ ಮೋಜು ನಡೆಸುವುದನ್ನು ರೂಢಿಸಿಕೊಂಡಿದ್ದರು. ತನ್ನ ಕಟ್ಟಿಲ್ಲದ ಚಟುವಟಿಕೆಗಳನ್ನು ಶುದ್ಧ ಚೌಕಟ್ಟಿನ ಪರ್ವತಾರೋಹಣಕ್ಕೆ ಹೊಂದಿಸಿ ನೋಡುವ ಉತ್ಸಾಹದಲ್ಲಿ ಗೆಳೆಯರಿಬ್ಬರೊಡನೆ ನನ್ನ ಕರೆಗೆ ಹೋಗೊಟ್ಟರು. ಅವರ ತರುಣ ಜತೆಗಾರರೇ ಆದ ಶಂಕರ್ ಭಟ್ ಮತ್ತು ದೇವದಾಸ್ ಭಟ್ ಕೂಡ ಖಾಸಗಿ ವೃತ್ತಿರಂಗದಲ್ಲಿ ಮುಕ್ತರಾಗಿ ಜಾಡರಸಿದವರೇ ಇರಬೇಕು. ಉಡುಪಿಯಾಚಿನ ಸಾಲಿಗ್ರಾಮದ ಪುಟ್ಟ ಸರ್ವ ಸರಕಿನ ಮಳಿಗೆಯೊಂದರ ಮಾಲಕ ಮಂಜುನಾಥ ಉಪಾಧ್ಯ ಅವರು ಮಂಗಳೂರಿಗೆ ತನ್ನ ಕೆಲವು ಸಗಟು ಸರಕು ಖರೀದಿಗೆ ಬಂದವರು. ಪತ್ರಿಕಾ ಪ್ರಕಟಣೆ ಕಂಡು ಮೂಡಿದ ಕುತೂಹಲ ತೀರಿಸಿಕೊಳ್ಳಲೆಂದೇ ನನ್ನ ಅಂಗಡಿಗೆ ನುಗ್ಗಿದ್ದರು. ಪರಿಚಯ ಮಾಡಿಕೊಂಡರು. ಮತ್ತೆ ಮಾತಿನ ಬಂಧಕ್ಕೆ ಬಿದ್ದು ತಂಡಕ್ಕೆ ಸೇರಿ ಹೋದರು. ಎಲ್ಲಕ್ಕೂ ಆಶ್ಚರ್ಯಕರವಾದ ಸಂಬಂಧ ಬೆಂಗಳೂರಿನ ರಿಸರ್ವ್ ಬ್ಯಾಂಕಿನ ನೌಕರ ರಾಮಕೃಷ್ಣರದ್ದು. ಇವರಿಗೆ ಯೂತ್ ಹಾಸ್ಟೆಲ್ಸ್ ಸಂಪರ್ಕದಲ್ಲಿ ಚಾರಣದ ಮೋಹ ಹಿಡಿದಿತ್ತು. ಹಾಗಾಗಿ ತೀರಾ ಆಕಸ್ಮಿಕವಾಗಿ ನನ್ನ ಪತ್ರಿಕಾ ಪ್ರಕಟಣೆ ಕಂಡರೂ ಎರಡು ಮನಸ್ಸು ಮಾಡದೆ ಪತ್ರ ಮುಖೇನ ತಮ್ಮನ್ನು ತಂಡಕ್ಕೆ ಒಪ್ಪಿಸಿಕೊಂಡಿದ್ದರು. ನನ್ನ ಆರೋಹಣದ ಕಡತದಲ್ಲಿ ಈ ತಂಡದ ಭಾಗಿಗಳ ಹೆಸರ ಪಟ್ಟಿಯಲ್ಲಿ ಕೃಷ್ಣರಾವ್, ಪುರಂದರ ಶೆಟ್ಟಿ ಹಾಗೂ ಕಮಲಾಕ್ಷ ಎನ್ನುವ ಇನ್ನೂ ಮೂರು ಸೇರಿ ತಂಡದ ಬಲ 13 ಎಂದಿದೆ. ಆದರೆ ಈ ಮೂವರ ಕುರಿತು ಹೆಚ್ಚಿನ ವಿವರಗಳು ಅಂದು ದಾಖಲಿಸಿಲ್ಲ, ಇಂದು ಮರೆತಿದ್ದೇನೆ, ಕ್ಷಮೆ ಇರಲಿ. ಬಲ್ಲವರಿದ್ದರೆ ಅವಶ್ಯ ಪ್ರತಿಕ್ರಿಯೆಯಲ್ಲಿ ತಿಳಿಸಬೇಕಾಗಿ ವಿನಂತಿ. ನನ್ನ ಪ್ರಥಮ ಪ್ರಯತ್ನದಲ್ಲಿ ನೆರಿಯದ ಏಲಕ್ಕಿ ಮಲೆಯಿಂದ ನಾನು ಕಂಡಂತೆ ಅಮೆದಿಕ್ಕೆಲ್ನಲ್ಲಿ ಬಹು ದೊಡ್ಡ ಶಿಲಾರೋಹಣದ ಸವಾಲೂ ಇತ್ತು. ಮತ್ತೆ ಸರ್ವೇಕ್ಷಣ ಇಲಾಖೆಯ ನಕ್ಷೆ ಹೇಳುವಂತೆ ನಾವು ಶಿಶಿರದತ್ತ ಇಳಿಯಲಿದ್ದ ಬೆಟ್ಟದ ಮೈಯಾದರೂ ತೀರಾ ಕಡಿದಾದದ್ದು, ಕೇವಲ ಚಾರಣ ಪ್ರಾವೀಣ್ಯ ಸಾಕಾಗಲಾರದು ಎಂದೇ ಕಂಡದ್ದರಿಂದ ನಾನು ಪೂರ್ವಭಾವಿ ತರಬೇತಿನ ವ್ಯವಸ್ಥೆ ಮಾಡಿದೆ. ಅನುಕೂಲವಿರುವ ಎಲ್ಲರನ್ನೂ ಒಂದು ಆದಿತ್ಯವಾರ ಮೂಡಬಿದ್ರೆ ಸಮೀಪದ ಕೊಡಂಜೆ ಕಲ್ಲಿಗೆ ಆಹ್ವಾನಿಸಿದ್ದೆ. ಮತ್ತು ಅದೇ ದಿನಕ್ಕೆ ಕೆನರಾ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ಅಧ್ಯಾಪಕ ಗೆಳೆಯ ಜನಾರ್ದನ ಪೈಗಳ ಬಹುದಿನಗಳ ಬೇಡಿಕೆ, ಅಂದರೆ ಅವರ ಆಯ್ದ ಶಿಷ್ಯ ಬಳಗಕ್ಕೆ ವನ್ಯ ಶಿಬಿರವಾಸ ಮತ್ತು ಪ್ರಾಥಮಿಕ ಶಿಲಾರೋಹಣದ ಬಯಕೆಯನ್ನು ಹೊಂದಿಸಿಕೊಂಡೆ. ವಿದ್ಯಾರ್ಥಿ ವೃಂದ ಶನಿವಾರ ಸಂಜೆಗೆ ಬಸ್ ಸೇರಿ ಮೂಡಬಿದ್ರೆಯನ್ನು ಮುಂದೆ ಸುಮಾರು 4 ಕಿಲೋಮೀಟರ್ ನಾರಾವಿ ಮಾರ್ಗದಲ್ಲಿ ನಡಿಗೆಯಲ್ಲಿ ಕೊಡಂಜಿಕಲ್ಲಿನ ಬುಡವನ್ನು ಸೇರಿತ್ತು. ಕತ್ತಲೆಗೆ ಮುನ್ನ ಅವರನ್ನು ಆ ಕಲ್ಲ ಗುಡ್ಡದ ಅಷ್ಟೇನು ಜನಪ್ರಿಯವಲ್ಲದ ಮಧ್ಯಂತರದ ಒಂದು ಹಾಸು ಬಂಡೆ ಮುಟ್ಟಿಸಿ ತಂಗಿಸಿದೆ. ಹಗಲು ಬಿಸಿಲಿಗೆ ಕಾದ ಬಂಡೆಯ ಮೇಲೆ ತರಗೆಲೆ ಹರಡಿದ್ದೇ ಎಲ್ಲರಿಗೆ ರಾತ್ರಿಯ ಸುಪ್ಪತ್ತಿಗೆ. ಕೋಟ್ಯಂತರ ಚಿಕ್ಕಿ ಹುಗಿದ ಆಕಾಶವೇ ಸೂರು. ಬೆಳಿಗ್ಗೆ ನಮ್ಮನ್ನು ಸೇರಿಕೊಂಡ ಚಾರ್ಮಾಡಿ ಶಿರಾಡಿ ತಂಡದ ಮಿತ್ರರೊಡನೆ ಶಿರಾರೋಹಣದ ಅಭ್ಯಾಸ ನಡೆಸಿದೆವು. ಮಧ್ಯಾಹ್ನದೊಳಗೆ ತುಸು ಕಠಿಣ ಜಾಡಿನಲ್ಲಿ ಎಲ್ಲರೂ ಕೋಡುಗಲ್ಲು, ಅಂದರೆ ನಿಮಿರುಗಿವಿ ಅಥವಾ ಮುಖ್ಯ ಬಂಡೆ ಶಿಖರ ಏರಿ ಮುಗಿಸಿದ್ದೆವು. ದ್ವಿತೀಯ ಸ್ಥಾನಿ ಶಿಖರ ಅಥವಾ ಗುಮ್ಮಟ ಬಂಡೆಯ ನೀರ ಗುಹಾ ಸಮ್ಮುಖದಲ್ಲಿ ಬುತ್ತಿಯೂಟ ಮುಗಿಸಿದ್ದೆವು. ಅಪರಾಹ್ನ ತಂಡ ಶಿಲಾರೋಹಣ ಪಾಠದಲ್ಲಿ ಗಳಿಸಿದ ಪರಿಣತಿಯನ್ನು ಹೊರಗೆ ಹಚ್ಚುವಂತೆ ಗುಮ್ಮಟ ಬಂಡೆಯನ್ನು ಏರಲು ಹೊರಟೆವು. ಗುಮ್ಮಟ ಬಂಡೆ ಸಾರ್ವಜನಿಕದಲ್ಲಿ ಜನಪ್ರಿಯವಲ್ಲ. ವಾಸ್ತವದಲ್ಲಿ ನಾನು ಅದನ್ನು ಇಂದಿನವರೆಗೂ ಪೂರ್ಣ ಏರಿಲ್ಲ. ಇದಕ್ಕೆ ನಾನು ಪದವಿ ಪೂರ್ವ ವಿದ್ಯಾರ್ಥಿಗಳನ್ನು ಎಳೆಯರೆಂಬ ಕಾರಣಕ್ಕೆ ಬಿಟ್ಟು ಉಳಿದವರಲ್ಲೂ 4-5 ಮಂದಿಯನ್ನಷ್ಟೇ ಆಯ್ದಿದ್ದೆ. ಬಂಡೆಯ ಬುಡದಲ್ಲೇ ಹಿಮ್ಮೈಗೆ ನಡೆದು ಓರೆ ಮೈಯಲ್ಲಿ ರಕ್ಷಣಾ ಹಗ್ಗದ ವ್ಯವಸ್ಥೆ ಮಾಡಿಕೊಂಡು ಪ್ರಯತ್ನಕ್ಕಿಳಿದೆವು. ಈ ವಲಯ ದೂರ ನೋಟಕ್ಕೆ ಸುಮಾರು 500-600 ಅಡಿಯ ಶುದ್ಧ ಗೂನು ಬೆನ್ನಿನಂತೆ ತೋರುವ ಏಕಶಿಲೆ. ಆದರೆ ನಾವು ನಾಲ್ಕಾಲರಾಗಿಯೇ ಏರುವಾಗಲೂ ಅದರ ಸೌಮ್ಯ ದಿಬ್ಬ ತೆಮರು ನಮ್ಮ ನೇರ ಏರಿಕೆಯನ್ನು ನಿರುತ್ತೇಜನಗೊಳಿಸುತ್ತಿತ್ತು. ಮತ್ತದರ ಮೇಲ್ಮೈ ಯುಗ ಯುಗಗಳಿಂದ ಬಿಸಿಲು ಮಳೆ ಗಾಳಿಗೆ ಕಾದು ಕರಿಕಾಗಿ ಚಕ್ಕೆ ಎದ್ದು ನಮ್ಮ ಪ್ರತಿ ಹೆಜ್ಜೆ ಹಿಡಿತಗಳನ್ನು ಅಧೈರ್ಯಕ್ಕೀಡು ಮಾಡುತ್ತಲೂ ಇತ್ತು. ಮುಂಚೂಣಿಯವರ ಆಕಸ್ಮಿಕಗಳಲ್ಲಿ ಕೆಳಗುರುಳುವ ಚಕ್ಕೆಗಳ ಕುರಿತು ಉಳಿದವರು ಬಹುತೇಕ ಓರೆ ಸಾಲನ್ನು ಕಾಯ್ದುಕೊಳ್ಳುತ್ತಾ ಪರಸ್ಪರ ಎಲ್ಲರನ್ನು ಗಮನದಲ್ಲಿಟ್ಟುಕೊಳ್ಳುತ್ತಾ ಸುಮಾರು ಅರೆವಾಸಿ ಬಂಡೆ ಏರಿದ್ದೆವು. ಆಗ ಒಮ್ಮೆಲೆ ಮೇಲಿನ ಹಂತದವರು ಯಾರೋ ಮೆಟ್ಟಿದ ಭಾರಿ ಕಲ್ಲ ಚಕ್ಕೆಯೊಂದು ಕಳಚಿ ಕೆಳಗುರುಳಿತು. ಆ ಆರೋಹಿಯ ಇತರ ಹಿಡಿತಗಳು ಬಿಗಿ ಇದ್ದುದರಿಂದ ಆತನಿಗೆ ಅಪಾಯವೇನೂ ಆಗಲಿಲ್ಲ. ಹಿಂಬಾಲಿಸುತ್ತಿದ್ದ ಉಳಿದವರು ಕೆಡೆದ ಬಂಡೆಯ ನೇರದಲ್ಲಿರಲಿಲ್ಲ ಮತ್ತು ಇಂಥ ಆಕಸ್ಮಿಕವನ್ನು ನಿರೀಕ್ಷಿಸಿಯೇ ಹತ್ತುತ್ತಿದ್ದುದರಿಂದ ಯೋಚನೆ ಇರಲಿಲ್ಲ. ಆದರೆ ದುರದೃಷ್ಟಕ್ಕೆ ಪೈಗಳ ಶಿಷ್ಯವೃಂದದಿಂದ ಓರ್ವ ಉತ್ಸಾಹಿ ಬಾಲಕ ಯಾರಿಗೂ ತಿಳಿಸದೆ ಸ್ವತಂತ್ರವಾಗಿ ಬಂಡೆಯ ತಾಳಕ್ಕೆ ಬಂದು ತುಸು ಮೇಲೇರುತ್ತಿರುವುದನ್ನು ಕಂಡೆವು. ಸಾಲದ್ದಕ್ಕೆ ಅವನು ಈ ಬಂಡೆಯ ಚಕ್ಕೆಯ ನೇರದಲ್ಲೂ ಇದ್ದ. ನಾವೆಲ್ಲ ಆತನ ಆಸೆ ಕಳೆದೇ ಬೊಬ್ಬೆ ಹಾಕಿದೆವು. ಕಡೆ ಗಳಿಗೆಯಲ್ಲಿ ಎಂಬಂತೆ ಆತ ಪುಟ ನೆಗೆದು ಬರುತ್ತಿರುವ ಅಪಾಯ ಕಂಡು ಗಕ್ಕನೆ ಕುಳಿತ. ಚಕ್ಕೆ ಪೂರ್ಣ ನಿರಪಾಯವಾಗಿ ಅವನ ತಲೆಯ ಮೇಲಿಂದ ಹಾರಿ ಕೊಳ್ಳದತ್ತ ಹೋಯಿತು. ನಾವು ಅದುವರೆಗೆ ಹಗುರಾಗಿ ಗ್ರಹಿಸಿದ್ದ ಏರು, ತಂಪಾಗಿಯೇ ತೆಗೆದುಕೊಂಡಿದ್ದ ಅಪರಾಹ್ನದ ಉರಿ ಬಿಸಿಲು, ಕಾದ ಹಂಚಿನಂತಿದ್ದರೂ ತಣ್ಣಗೆ ಹಿಡಿಯುತ್ತಿದ್ದ ಬಂಡೆಗಳೆಲ್ಲ ಒಮ್ಮೆಗೆ ನಮ್ಮೆಲ್ಲರಲ್ಲೂ ಅವ್ಯಕ್ತ ಭೀತಿಯನ್ನು ಹುಟ್ಟಿಸಿತ್ತು. ಆ ಹುಡುಗನಿಗೆ ವಾಗ್ದಂಡನೆ ಕೊಡುವುದನ್ನು ಬಿಟ್ಟು ಅಂದಿನ ಏರಾಟವನ್ನೇ ರದ್ದುಪಡಿಸಿದೆವು. ಎಲ್ಲ ಹುಷಾರಾಗಿ ಇಳಿದು ಒಟ್ಟಾರೆ ತರಬೇತಿ ಶಿಬಿರವನ್ನು ಸುಕ್ಷೇಮವಾಗಿ ಮುಗಿಸಿ ಮನೆಗೆ ಮರಳಿದ್ದೆವು. ಚಾರ್ಮಾಡಿ ಶಿರಾಡಿ ಸಾಹಸಯಾನಕ್ಕೆ ರಾಘವ ಹೆಬ್ಬಾರರ ಪರಿಚಯ ಲಾಭವನ್ನು ಧಾರಾಳ ಬಳಸಿಕೊಂಡೆ. ಸಾಹಸಯಾನದ ಮುನ್ನಾ ದಿನ ಅಂದರೆ 23/12/1978 ಸಂಜೆಯಿಂದ ರಾತ್ರಿಯೊಳಗೆ ನಮ್ಮ ತಂಡದ ಸದಸ್ಯರು ಸ್ವತಂತ್ರ ವ್ಯವಸ್ಥೆಗಳಲ್ಲಿ ನೇರ ನೆರೆಯ ಮನೆಗೆ ಬಂದು ಸೇರಿಕೊಂಡರು. ಶಿಬಿರ ಸಾಮಗ್ರಿ ಮತ್ತು ಮುಖ್ಯ ಸದಸ್ಯ ಬಳಗದೊಡನೆ ನಾನು ಅಲ್ಲಿಗೆ ತಲುಪುವಾಗ ರಾತ್ರಿ 11 ಗಂಟೆಯೇ ಕಳೆದಿತ್ತು. ಎಲ್ಲ ಆ ಮನೆಯ ವ್ಯವಸ್ಥೆಯಲ್ಲಿ ರಾತ್ರಿಯ ನಿದ್ರೆ, ಪ್ರಾತರ್ವಿಧಿ ಮತ್ತು ಬೆಳಗಿನ ತಿಂಡಿಯನ್ನು ಮುಗಿಸಿಕೊಂಡೆವು. ಅನಂತರ ಕೃಷಿ ಭೂಮಿಯ ವಿವಿಧ ಮೂಲಗಳಿಗೆ ಕೂಲಿ ಆಳುಗಳನ್ನು ಒಯ್ಯುವ ಎಸ್ಟೇಟಿನ ಲಾರಿಯಲ್ಲೇ ನಮಗೆ ಬಿದಿರು ಬಂಗ್ಲೆಯವರೆಗೆ ಉಚಿತ ಸವಾರಿಯೂ ಸಿಕ್ಕಿತು. ಮುಂದೆ ಶಿಖರ ಹಾಗೂ ಶಿಬಿರ ತಾಣಗಳಿಗೆ ನಮ್ಮನ್ನು ಮುಟ್ಟಿಸಲು ಇಬ್ಬರು ಮಲೆಕುಡಿಯ ಮಾರ್ಗದರ್ಶಿಗಳನ್ನು ಹೆಬ್ಬಾರರು ಒದಗಿಸಿದ್ದರು. ಹಾಗಾಗಿ ಲಾರಿ ಇಳಿದದ್ದೇ ವೇಳೆಗಳೆಯದೆ ಸುಲಭ ಜಾಡು ಹಿಡಿದು ಶಿಖರದ ತಪಾದ ಬೆಳೆಸಿದೆವು. ಪಶ್ಚಿಮ ಪೂರ್ವವಾಗಿ ಏರುವ ಪರ್ವತ ಪಂಕ್ತಿ ಅಂತಿಮ ಹಂತದಲ್ಲಿ ದಕ್ಷಿಣಾಭಿಮುಖವಾಗಿದೆ. ನೆರಿಯದ ಏಲಕ್ಕಿ ಮಲೆಯಿಂದ ಶಿಖರಕ್ಕೆ ಅರ್ಧಚಂದ್ರಾಕೃತಿಯ ಏರು ಶ್ರೇಣಿ. ಚಂದ್ರಾಕೃತಿಯ ಈ ಕೊನೆ ನಮ್ಮದಾದರೆ ಸುದೂರದ ಎದುರು ಕೊನೆಯಲ್ಲಿ ದಟ್ಟ ಕಾಡನ್ನು ಹರಿದು ಬೋಳಾಗಿ ನಿಂತ ಬಂಡೆ ಒಟ್ಟಣೆಯೇ ಅಮೆರಿಕೆಲ್ ಶಿಖರ. ಅದರಿಂದಲೂ ಆಚೆಗೆ ಆದರೆ ತುಸು ತಗ್ಗಿನಲ್ಲಿ ಪೂರ್ಣ ಒಂದೇ ಬಂಡೆಯ 3 ಗುಪ್ಪೆಗಳಾಗಿ ತೋರುವುದೇ ದಿಕ್ಕೆಲ್ ಕಲ್ಲು. ಬಲಕೊಳ್ಳ ಹಿಂದೆ ನಾವು ಅನುಭವಿಸಿದಂತೆ ದಟ್ಟ ದುರ್ಗಮ ಕಾಡು. ಒಟ್ಟಾರೆ ಅಮೆದಿಕ್ಕೆಲ್ ಶಿಖರಕ್ಕೆ ನೆರೆಯದಿಂದ ನಾವು ಅನುಸರಿಸಲಿದ್ದ ಉತ್ತರ ಮೈಯೊಂದೇ ಸುಲಭ ಗಮ್ಯ ಹಾದಿ. ಮೊದಮೊದಲು ಕಾಫಿ ಏಲಕ್ಕಿ ತೋಟಗಳ ನಡುವೆ ಲಾರಿ ಏರುವ ಕಚ್ಚದಾರಿಯೇ ಇತ್ತು. ಮಾರ್ಗದಂಚಿನಲ್ಲಿ ಧಾರಾಳ ಹಣ್ಣು ಹೊತ್ತಿದ್ದ ಸೀಬೆ ಮರಗಳು ನಮ್ಮನ್ನೇ ಕಾದಂತಿದ್ದವು. ಮಾರ್ಗದ ಕೊನೆಯಲ್ಲಿ ಎಸ್ಟೇಟಿನ ಸಸ್ಯಮಡಿಯ ತತ್ಕಾಲೀನ ಚಪ್ಪರ ಸಿಕ್ಕಿತು. ಅಲ್ಲಿ ಸನಿಹದ ಯಾವುದೋ ಕಾಡು ತೊರೆಯನ್ನು ಸಣ್ಣದಾಗಿ ತಿರುಗಿಸಿ ಸಸ್ಯಮಡಿಗೆ ಮಾಡಿದ್ದ ನೀರಾವರಿ ನಮಗೂ ಧಾರಾಳ ಒದಗಿತ್ತು. ಮತ್ತೆ ಕಾಡು ತೊಡಗಿತ್ತು. ಆಚೆಗೆ ಬಹುಶಃ ಬ್ರಿಟಿಷರ ಕಾಲದಲ್ಲಿ ಕಡಿದಿದ್ದ ಕಚ್ಚಾ ದಾರಿ ಅನೂರ್ಜಿತ ಸ್ಥಿತಿಯಲ್ಲಿತ್ತು. ಅದರ ಅವಶೇಷವನ್ನು ಮಲೆಕುಡಿಯರು ಸರಿಯಾಗಿ ಗುರುತಿಸಿ ಮುಚ್ಚಿಕೊಂಡು ಬಂದಿದ್ದ ಕುರುಚಲನ್ನು ಕತ್ತಿಯಲ್ಲಿ ಸವರುತ್ತಾ ನಡೆದಿದ್ದರು. ಆ ಉದ್ದಕ್ಕೂ ವರ್ಷದ ಹಿಂದೆ ನಾನು ಲೋಕೇಶನು ಆನೆಯ ಭಯದಲ್ಲಿ ಓಡಿದ ನೆನಪುಗಳು ಮರುಕಳಿಸುತ್ತಿತ್ತು. ಸದ್ಯ ವನ್ಯಪ್ರಜ್ಞೆಯ ಪ್ರತಿನಿಧಿಗಳೇ ತಂಡದ ಮುಂದಿದ್ದುದರಿಂದ ಎಲ್ಲ ನಿರ್ಯೋಚನೆಯಿಂದ ಹಿಂಬಾಲಿಸಿದ್ದೆವು. ಸುಮಾರು 1 ಗಂಟೆಯ ನಡಿಗೆಯ ಕೊನೆಯಲ್ಲಿ ನಾವು ಮತ್ತೆ ಒಂದು ಕೃಷಿತ ಆದರೆ ಸದ್ಯ ಪೂರ್ಣ ಹಾಳು ಬಿಟ್ಟ ಭೂಮಿ ಗೋವಿಂದ ಭಟ್ಟರ ಕಾನ ತಲುಪಿದ್ದೆವು. ರಾಘವ ಹೆಬ್ಬಾರರೇ ನನಗೆ ತಿಳಿಸಿದಂತೆ ಇವರ ಬಾಲ್ಯಕಾಲದಲ್ಲಿ ಆ ವಲಯವನ್ನು ಗೋವಿಂದ ಭಟ್ಟ ಎನ್ನುವ ಸಾಹಸಿ ಹಿರಿಯರೊಬ್ಬರು ತನ್ನ ಸಣ್ಣ ಕುಟುಂಬದೊಡನೆ ಕೃಷಿಗೆ ರೂಢಿಸಿಕೊಂಡಿದ್ದರಂತೆ. ಕಕ್ಕಿಂಜೆಯಿಂದ ಯಾವುದೇ ಒಳದಾರಿ ಹಿಡಿದರೂ ಕಡಿಮೆ ಎಂದರೆ 8-10 ಮೈಲು ದಟ್ಟ ಹಾಳು, ದಿಟ್ಟ ಏರು, ಎಲ್ಲ ಬಗೆಯ ವನ್ಯ ಮೃಗ ಪ್ರಾಕೃತಿಕ ವಿಪರೀತಗಳನ್ನು ಎದುರಿಸಿಯೇ ತಲುಪಬೇಕಾಗಿದ್ದ ಸ್ಥಳ ಗೋವಿಂದ ಭಟ್ಟರ ಕಾಮ. ಭಟ್ಟರು ಅಲ್ಲಿ ಕಾಫಿ, ಯಾಲಕ್ಕಿಯ ಮೊದಲಾದ ವನ್ಯ ಸಮೀಪದ ಕೃಷಿ ನಡೆಸಿದ್ದರಂತೆ. ಇಂದಿನ ದಿನಮಾನದ ಲೆಕ್ಕದಲ್ಲಿ ಹೇಳುವುದಿದ್ದರೆ ಆಗ ವನ್ಯ ಮೃಗಗಳು ಧಾರಾಳವೇ ಇದ್ದಿರಬೇಕು. ಅವನ್ನೆಲ್ಲ ಬೇಟೆಯಾಡಿ ನಿಯಂತ್ರಿಸುವಷ್ಟು ಸಣ್ಣ ಸಂಖ್ಯೆಯಲ್ಲೇನೂ ಇರದ ಕಾಲ. ವಿದ್ಯುತ್ ಬೇಲಿಯೇ ಮುಂತಾದ ಭಾರಿ ರಕ್ಷಣಾ ಕ್ರಮಗಳ ಕಾಲವೂ ಅದಲ್ಲ. ಇನ್ನು ಸರ್ಕಾರಗಳಿಂದ ಕೃಷಿಗೆ ಸಹಾಯ, ನಷ್ಟಕ್ಕೆ ಪರಿಹಾರಾದಿಗಳನ್ನು ಕಲ್ಪಿಸಲೂ ತಿಳಿಯದ ಸಮಯ. ಎಲ್ಲ ನಾಗರಿಕ ಸೌಕರ್ಯಗಳನ್ನು ತಲೆಹೊರೆಯಲ್ಲಿ ಹೊತ್ತು ತಂದು ಮತ್ತು ಎಲ್ಲ ವಾಣಿಜ್ಯ ಕೃಷಿ ಉತ್ಪನ್ನಗಳನ್ನು ತಲೆಯಲ್ಲೇ ಹೊತ್ತೊಯ್ಯಬೇಕಿತ್ತು. ಆದರೂ ಗೋವಿಂದ ಭಟ್ಟರ ಕೃಷಿ ಸೋಲದಿದ್ದುದಕ್ಕೆ ನನಗೆ ಕಾಣುವ ಒಂದೇ ಮುಖ್ಯ ಕಾರಣ ಧಾರಾಳವಿದ್ದ ಕಾಡು. ಅಂದರೆ ಹಸಿರು, ನೀರು, ಬೇಟೆ, ಕೃಷಿತ ಭೂಮಿಯ ಹೊರಗೆ ಧಾರಾಳವಿದ್ದ ಕಾಲ ಅದು. ಭಟ್ಟರದು ಮಣ್ಣಗೋಡೆ ಮುಳಿ ಮಾಡಿನ ಮನೆಯಂತೆ. ಅವರ ಏಳ್ಗೆಯನ್ನು ಸಂಕೇತಿಸುವಂತೆ ಒಂದಂಚಿನಲ್ಲಿ ಹೊಸ ಹಂಚಿನ ಒಟ್ಟಣೆಯೊಂದನ್ನು ಈಗಲೂ ಕಾಣಬಹುದು. ಮತ್ತು ವರ್ಷಕ್ಕೆ 14 ತಿಂಗಳು ನಿರ್ಮಲ ನೀರು ಕೊಡಬಲ್ಲ ಬೆಟ್ಟದ ಜರಿ ತೊರೆಗಳು ಧಾರಾಳವೇ ಇದ್ದರೂ ಮನೆಯಂಗಳದಲ್ಲೇ ತೋಡಿದ್ದ ಬಾವಿ, ಅದೇನು ಕಾಲನ ಸಂಚೋ, ಎಲ್ಲ ಹಡಿಲು ಬಿಟ್ಟು ಕೆಲವು ದಶಕಗಳೇ ಉರುಳಿದೆ. ಆದರೂ ಸೊಕ್ಕಿ ಉಳಿದಿದ್ದ ಕೈತೋಟದ ಅವಶೇಷಗಳು ನಮ್ಮನ್ನು ಗಾಢವಾಗಿ ತಟ್ಟುತ್ತವೆ. ಆದರೆ ಇಂದು ಅಂದರೆ 2016 ಅಪ್ಪಟ ನಾಗರಿಕ ಸೌಕರ್ಯಗಳೆಲ್ಲ ಲಭ್ಯವಿದ್ದು ಕೃಷಿ ವಾಸ ತಿರಸ್ಕೃತವಾಗುತ್ತಿರುವ ಪರಿ ಕಾಣುವಾಗ ಬಹುಶಃ ಅಂದು ಗೋವಿಂದ ಭಟ್ಟರ ಕಾನವು ಮುಂದುವರಿಸುವವರಿಲ್ಲದ ಕಾರಣಕ್ಕೆ ಮುಗ್ಗರಿಸಿರಬೇಕು ಎಂದನ್ನಿಸಿ ಹೃದಯ ಭಾರವಾಗುತ್ತದೆ. ಮಲೆಕುಡಿಯರು ಗೋವಿಂದ ಭಟ್ಟರ ಕಾನವೇ ನಮ್ಮ ಶಿಬಿರ ವಾಸಕ್ಕೆ ಪ್ರಶಸ್ತವೆಂದು ಸೂಚಿಸಿದರು. ನಾವು ಅದನ್ನು ಒಪ್ಪಿ ದೊಡ್ಡ ಹೊರೆಯನ್ನು ಅಲ್ಲೇ ಮರೆಯಲ್ಲಿಟ್ಟೆವು. ಬುತ್ತಿಯೂಟ, ಕುಡಿನೀರು ಮತ್ತು ಶಿಖರದ ಅಗತ್ಯಗಳಿಗೆ ಬೇಕಾಗಬಹುದಾದ ಸಲಕರಣೆಗಳನ್ನಷ್ಟೇ ಹಗುರವಾಗಿ ಹೊತ್ತು ಮುಂದುವರಿದೆವು. ಮುಂದಿನ ಜಾಡಿನಲ್ಲಿ ಮಹಾಮರಗಳಿರಲಿಲ್ಲ, ಆದರೆ ಕುರುಚಲು ಕಾಡು ದಟ್ಟವಿತ್ತು. ಪರಿಣತ ಮಲೆಕುಡಿಯರಲ್ಲದಿದ್ದರೆ ನಮ್ಮ ಪ್ರಗತಿ ತುಂಬಾ ನಿಧಾನವಾಗುತ್ತಿತ್ತು ಖಂಡಿತ. 12 ಸುಮಾರಿಗೆ ನಾವು ಘಟ್ಟದ ಶಿಖರ ರೇಖೆ ತಲುಪಿದ್ದೆವು. ಗಾದೆ ಹೇಳುವಂತೆ ದೂರಕ್ಕೆ ನುಣ್ಣನೆ ಕಾಣಬಹುದಾದ ತೆರೆಮೈಯೇ ನಿಜದಲ್ಲಿ ದೈತ್ಯಾಕಾರದ ಪುಡಿ ಬಂಡೆಗಳ ಮತ್ತು ಮಣ್ಣಿನ ಒಟ್ಟಣೆ. ವಿರಳವಾಗಿ ಬಂಡೆಗಳ ಬುಡದಲ್ಲಿ ಬೇರು ಹುದುಗಿಸಿ ಗಟ್ಟಿಗೊಂಡ ಕುಬ್ಜ ಪದರಗಳು ಸಾಕಷ್ಟಿದ್ದುವು. ಉಳಿದಂತೆ ಎಲ್ಲೆಲ್ಲೂ ಬೇರಗಡ್ಡೆಗಳನ್ನೇ ರೂಪಿಸಿಕೊಂಡು ಋತುಮಾನಗಳ ರೋಷ ಮತ್ತು ವೈಭವವನ್ನು ಏಕಕಾಲಕ್ಕೆ ಸಾರುವ ಹುಲ್ಲಂತೂ ಇದ್ದೇ ಇತ್ತು. ವನ್ಯ ಜಾನುವಾರುಗಳ ನಿಯತ ಚರಾವಿನ ಜಾಡುಗಳಲ್ಲದಿದ್ದರೆ ಇಂತಲ್ಲಿ ಮನುಷ್ಯ ಮಾತ್ರರು ಸುಲಭವಾಗಿ ದಾಟಲಾರರು. ಇವೆಲ್ಲ ಪಶ್ಚಿಮ ಘಟ್ಟದ ಸರ್ವೇ ಸಾಮಾನ್ಯ ಲಕ್ಷಣಗಳೇ. ಆದರೆ ರಚನಾ ವೈವಿಧ್ಯ ಹಾಗೂ ಋತುಮಾನದ ಸ್ಪರ್ಶದ ಮಾಯೆಯಲ್ಲಿ ಪ್ರತಿ ಶಿಖರವೂ ಅನನ್ಯ ಎನ್ನುವ ಭಾವವನ್ನೇ ಮೂಡಿಸುವುದು ಅಷ್ಟೇ ನಿಜ. ಅಮೆರಿಕನ್ ಶಿಖರ ತನ್ನೆಲ್ಲ ಒರಟುತನ, ಅಪಾಯಗಳ ಸಾಧ್ಯತೆಗಳನ್ನು ಆ ಕ್ಷಣದಲ್ಲಿ ತೀರಾ ನಗಣ್ಯ ಮಾಡಿ ನಮಗೆ ರೋಮಾಂಚನವನ್ನು ಉಂಟು ಮಾಡಿತು. ನಾಗರಿಕತೆಯ ಸೌಖ್ಯದಲ್ಲಿದ್ದುಕೊಂಡು ಕನಸುಗಳನ್ನು ಕಟ್ಟಿ ಇಂಥ ಶಿಖರದೆತ್ತರ ಬಯಸಿ ಬರುವವರೆಲ್ಲ ಭವಿಷ್ಯತ್ತಿಗೂ ಈ ಅನನ್ಯತೆಯನ್ನು ಉಳಿಸಿಕೊಳ್ಳುವ ವಿವೇಚನೆಯನ್ನು ಬೆಳೆಸಿಕೊಳ್ಳಲೇಬೇಕು. ಇಂದು ಪ್ರವಾಸೋದ್ಯಮ ಎನ್ನುವ ಭಾರಿ ಅಪಕಲ್ಪನೆ ಎಲ್ಲವನ್ನೂ ಎಲ್ಲರಿಗೂ ಮುಟ್ಟಿಸುವುದೇ ಧರ್ಮವೆಂದು ಹುಚ್ಚಾಟ ನಡೆಸಿದೆ. ಸಮರ್ಥನಷ್ಟೇ ಬದುಕುಳಿಯುತ್ತಾನೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಎನ್ನುವುದನ್ನು ವಿಜ್ಞಾನಿ ಪ್ರಾಣಿ ಪ್ರಪಂಚವನ್ನಷ್ಟೇ ಉದ್ದೇಶಿಸಿ ಹೇಳಿದ್ದಿರಬಹುದು. ನಿಜದಲ್ಲಿ ಅದು ನಾವು ನಿರ್ಜೀವವೆಂದು ಭಾವಿಸುವ ಇಂಥ ಪ್ರಾಕೃತಿಕ ವೈಶಿಷ್ಟ್ಯಗಳಲ್ಲೂ ಪೂರ್ಣ ಜಾಗೃತವಿರುತ್ತದೆ. ಅಲ್ಲಿಗೆ ಯಾವುದೇ ನಾಗರಿಕ ಕಲ್ಪನೆಗಳನ್ನು ಹೇರುವುದು ತಪ್ಪೇ ತಪ್ಪು. ಅಮೆರಿಕನ್ ಶಿಖರದ ಅನನ್ಯತೆಗೆ ಅಂದು ಇನ್ನೂ ಒಂದು ದೊಡ್ಡ ಕಾರಣ ನಮಗೆ ಸಿಕ್ಕ ಸ್ವಾಗತ ಘೋಷಗಳು. ಹೌದು, ನಾವಲ್ಲಿ ತಲುಪುವಾಗ ಬೇರೆ ಒಂದಿಷ್ಟು ಹಳ್ಳಿಗರು ಅಡ್ಡಾಡುತ್ತಿದ್ದರು. ಅವರು ನಮ್ಮನ್ನು ಕಾಣುತ್ತಿದ್ದಂತೆ ನಮಗೆ ಸ್ವಾಗತದ ಘೋಷಗಳನ್ನೇ ಹಾಕಿದರು. ಇದೇನು ಚೋದ್ಯ ಎನ್ನುವುದಕ್ಕೆ ಇಲ್ಲೊಂದು ಉಪಕಥೆ ಹೇಳಬೇಕು. ನಾನು ತಿಂಗಳ ಹಿಂದೆ ಈ ಸಾಹಸಯಾನದ ಕುರಿತು ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದೆ ಎಂದಿದ್ದೇನಲ್ಲ, ಆಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕಗ್ಗಾಡ ಮೂಲೆ ಶಿಶಿಲ ಅಂದರೆ ಅಮೆರಿಕೆಯಲ್ಲಿನ ಪೂರ್ವ ಕೊಳ್ಳದಿಂದ ತೀರಾ ಅಪರಿಚಿತ ಕೃಷಿಕರೊಬ್ಬರಿಂದ ನನಗೊಂದು ಪತ್ರ ಬಂದಿತ್ತು. ಸಾಹಸಯಾನದಲ್ಲಿ ನಿಮ್ಮ ತಂಡ ನಮ್ಮೂರಿಗೆ ಬರುವ ವಿಚಾರ ತಿಳಿದು ಸಂತೋಷವಾಯಿತು. ನಿತ್ಯ ಅದನ್ನು ನೋಡುವ ಊರಿನ ಬಹುಮಂದಿ ನಾವೇ ಅದನ್ನು ಇದುವರೆಗೆ ಏರಿದವರಲ್ಲ. ದೂರದ ಮಂಗಳೂರಿನಿಂದ ಬಂದು ಅದನ್ನು ಸಾಧಿಸಿ ನಮ್ಮೂರಿಗಿಳಿಯುವ ನೀವು ದಯವಿಟ್ಟು ಮಧ್ಯಾಹ್ನದ ಊಟಕ್ಕೆ ನಮ್ಮಲ್ಲಿಗೆ ಬರಬೇಕು. ಇಂತು ವಿಷ್ಣು ಗೋಖಲೆ. ಸಮಯದ ಅನಿಶ್ಚಿತತೆಯನ್ನು ಅವರಿಗೆ ತಿಳಿಸಿ ಒಪ್ಪಿಗೆಯನ್ನೇ ಬರೆದಿದ್ದೆ. ನಮ್ಮ ಸಾಹಸಯಾನದ ದಿನ ಹತ್ತಿರವಾಗುತ್ತಿದ್ದಂತೆ ಅತ್ತ ಗೋಖಲೆ ಅವರಿಗೆ ತಲೆಯೊಳಗೆ ಸ್ಫೂರ್ತಿಯ ಸುಳಿ ಎದ್ದಿತಂತೆ. ಹಳ್ಳಿಯ ಒಬ್ಬಿಬ್ಬ ಮಲೆಕುಡಿಯರನ್ನು, ನಾಲ್ಕೈದು ಸಂಬಂಧಿ ಮಿತ್ರರನ್ನು ಜತೆ ಮಾಡಿಕೊಂಡು ತಂಡ ಕಟ್ಟಿಯೇ ಬಿಟ್ಟರು. ನಮ್ಮ ದಿನಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಕಾಡು ನುಗ್ಗಿ ಅಮೆರಿಕೆಯಲ್ಲಿನ ಕಡಿದಾದ ಪೂರ್ವಮೈ ಏರಿ ಶಿಖರಕ್ಕೆ ಬಂದೇ ಬಿಟ್ಟಿದ್ದರು. ಹಾಗೆ ಸಿಕ್ಕ ವಿಷ್ಣು ಗೋಖಲೆಯವರು ತಮ್ಮ ಆಮಂತ್ರಣವನ್ನು ಮೌಖಿಕವಾಗಿಯೂ ಅತಿಶಯವಾಗಿಯೂ ಖಾತ್ರಿಗೊಳಿಸಿದರು. ಅವರ ತಂಡ ಶಿಖರ ವಲಯದ ಪೂರ್ವ ಮಗ್ಗುಲಿನ ಇನ್ನೊಂದೇ ಜಲಾಶ್ರಯದಲ್ಲಿ ಮೊದಲೇ ಶಿಬಿರ ತಾಣ ನಿರ್ಧರಿಸಿದ್ದುದರಿಂದ ಆ ರಾತ್ರಿಗೆ ಅತ್ತ ಸರಿದು ಹೋದರು. ಪುರಾಣ ಪ್ರಸಿದ್ಧರಾದ ಪಾಂಡವರ ಹೆತ್ತಬ್ಬೆ ಕುಂತಿ ತನ್ನ ಅಮೆ ಅರ್ಥಾತ್ ಹೆರಿಗೆಯ ಮೈಲಿಗೆ ತೊಳೆಯಲು ಬಿಸಿ ನೀರು ಬಯಸಿದಳಂತೆ. ಆಗ ಆಕೆ ಹೂಡಿದ ಮೂರು ಕಲ್ಲ ಗುಪ್ಪೆಯ ದಿಕ್ಕೆಲ್ ಅರ್ಥಾತ್ ವಲೆಯೇ ಈ ಅಮೆ ದಿಕ್ಕೆಲ್. ಮಣ್ಣು ಪುಡಿ ಬಂಡೆಗಳ ಒಟ್ಟಣೆಯಂತೆ ರೂಪುಗೊಂಡ ಶಿಖರ ಸಮುದ್ರ ಮಟ್ಟದಿಂದ 1298 ಮೀಟರ್ ಅಥವಾ 4261 ಅಡಿ ಎತ್ತರದಲ್ಲಿದೆ. ಇದರ ಶುದ್ಧ ಶಿಲಾ ಮುಂದುವರಿಕೆಯಾಗಿರುವ ತುಸು ತಗ್ಗಿನಲ್ಲಿದ್ದರೂ ಸಾಮಾನ್ಯ ಚಾರಣಿಗರಿಗೆ ಅಸಾಧ್ಯ ಸವಾಲಾಗಿಯೇ ಕಾಣುವ ಮೂರು ಗುಪ್ಪೆಗಳಂತ ರಚನೆಯೇ ಒಟ್ಟಾರೆ ಶಿಖರಕ್ಕೆ ಹೆಸರು ತಂದ ದಿಕ್ಕೆಲ್. ಶಿಖರದ ಉನ್ನತ ಸ್ಥಾನದಲ್ಲಿ ಸರ್ವೆ ಇಲಾಖೆಯವರು ಮಾಡಿದ್ದ ಕಾಡು ಕಲ್ಲ ಗುಪ್ಪೆ ಇದೆ. ಅದರ ಹಿಂದೆ ಮುಂದೆ ಚಿತ್ರಗ್ರಹಣ, ಸುತ್ತಣ ದೃಶ್ಯ ವೀಕ್ಷಣೆ ಸಾಕಷ್ಟು ಮಾಡಿದೆವು. ಅಲ್ಲೇ ನಮ್ಮ ಮಧ್ಯಾಹ್ನದ ಬುತ್ತಿಯೂಟ, ಅಂದರೆ ಎಂದಿನಂತೆ ಮಂಗಳೂರಿನಿಂದಲೇ ಕಟ್ಟಿ ಒಯ್ದಿದ್ದ ಚಪಾತಿ ತಿನ್ನುವುದನ್ನು ಮುಗಿಸಿಕೊಂಡೆವು. ಶಿಖರ ವಲಯದ ವಿವಿಧ ಬಂಡೆಗುಂಡುಗಳ ನೇರಿಳಿದು ಸಂದು ಗುಹೆಗಳನ್ನು ಬಲು ಎಚ್ಚರದಿಂದಲೇ ಪರಿಶೀಲಿಸಿದೆವು. ಅಂಥ ಒಂದು ಸಂದಿನ ಕುರಿತು ರಾಘವ ಹೆಬ್ಬಾರರು ಹೇಳಿದ ಕತೆ ನೆನಪಾಗದಿರಲಿಲ್ಲ. ಹಿಂದೊಮ್ಮೆ ಅವರು ಕೆಲವು ಇಷ್ಟರೊಡನೆ ಈ ಶಿಖರ ದರ್ಶನಕ್ಕೆ ಬಂದಿದ್ದರಂತೆ. ಜೊತೆಗೆ ಆಳುಗಳೊಡನೆ ಗೋಣಿ ತುಂಬ ಬೊಂಡ ತುಂಬಿಸಿಕೊಂಡು ಹೋಗಿದ್ದರಂತೆ. ಸೂರ್ಯಾಸ್ತ ನೋಡಿ ನಕ್ಷತ್ರ ಎಣಿಸುತ್ತಾ ನಿದ್ರಿಸಿ ಬರುವ ಯೋಜನೆ ಅವರದು. ಆದರೆ ಏರು ನಡೆಯ ಬಿಸಿ, ಹಗಲಿನ ಕಾವು ಎಲ್ಲ ಇಳಿಯುತ್ತಿದ್ದಂತೆ ಇವರ ತಂಡವನ್ನು ಶೀತಮಾರುತ ಕಾಡತೊಡಗಿತ್ತಂತೆ. ಆಗ ಶಿಖರ ವಲಯದ ಬಂಡೆ ಸಂದುಗಳ ಮರೆ ಸೇರಿ ಬೊಂಡ ಒಯ್ದಿದ್ದ ಗೋಣಿಯೊಳಗೆ ತೂರಿಕೊಂಡು ಬಹಳ ಕಷ್ಟದಲ್ಲಿ ರಾತ್ರಿ ಕಳೆದಿದ್ದರಂತೆ. ಅದಕ್ಕೆ ಪರ್ವತಾರೋಹಣದ ಪ್ರಾಥಮಿಕ ಪಾಠ ಹೇಳುತ್ತದೆ, ಶಿಖರದಲ್ಲಿ ಶಿಬಿರ ಮಾಡಬಾರದು. ಒಂದು ಗುಹಾ ಓಣಿಯಂಥದ್ರಲ್ಲೇ ನಾವು ಶಿಖರದ ದಕ್ಷಿಣ ದಿಕ್ಕಿನ ಸುಮಾರು 30 ಕೆಳಗಿನ ಹಾಸುಬಂಡೆಗೂ ಇಳಿದಿದ್ದೆವು. ಅದು 20-30 ಅಗಲಕ್ಕೆ ಇದ್ದರೂ ಕೊಳ್ಳದತ್ತ ಇಳಿಜಾರಾಗಿತ್ತು. ಅದರಲ್ಲಿ ನಿರಪಾಯವಾಗಿ ನಡೆಯಬಹುದಾದಷ್ಟು ಮುಂದುವರಿದು ಕಣ್ಣಿಗೆಟುಕದ ದಿಕ್ಕೆಲ್ ಕಲ್ಲಿನ ಬುಡಕ್ಕೆ ಜಾಡರಸಿದೆವು. ಒಂದು ಹಂತದಿಂದ ಮುಂದೆ ರಕ್ಷಣಾ ಹಗ್ಗ, ವಿಶೇಷ ತಯಾರಿಗಳಿಲ್ಲದೆ ಹೋಗುವುದು ಅಪಾಯ ಎನ್ನುವುದು ಸ್ಪಷ್ಟವಾದ ಮೇಲೆ ಅಂದಿಗೆ ದಿಕ್ಕಲ್ ಕಲ್ಲನ್ನು ಏರುವ ಕಾರ್ಯಕ್ರಮವನ್ನು ಕೈಬಿಟ್ಟೆವು. ಹೀಗೆ ಎಲ್ಲ ಶಿಖರದ ಅಲೆದಾಟಗಳನ್ನು ಮನಸಾ ಮುಗಿಸಿ ಸೂರ್ಯ ಪಶ್ಚಿಮಾಗಸದಲ್ಲಿ ಜಾರತೊಡಗಿದಂತೆ ನಾವು ಗೋವಿಂದ ಭಟ್ಟರ ಕಾಣದ ಶಿಬಿರ ಸ್ಥಾನಕ್ಕೆ ಮರಳಿದೆವು. ಗೋವಿಂದ ಭಟ್ಟರ ಮನೆ ಇದ್ದ ಜಾಗದಲ್ಲಿ ಅವಶೇಷಗಳ ಮೇಲೆ ಹುಲ್ಲು ಹೊದರು ಬೆಳೆದಿತ್ತು. ಅದರ ಅಂಗಳದ ವಿಸ್ತೃತ ಮಟ್ಟಸ ಬಯಲನ್ನೇ ನಾವು ಆಯ್ದುಕೊಂಡಿದ್ದೆವು. ಅಲ್ಲಿನ ಪ್ರಾಥಮಿಕ ನೆಲ ಹಸನು ಮಾಡುವ, ಉದುರು ಸೌದೆ ಸಂಗ್ರಹಿಸುವ ಕೆಲಸಗಳಿಗೆ ಮಲೆಕುಡಿಯರು ಸಹಕರಿಸಿದರು. ಅಷ್ಟರೊಳಗೆ ನಮ್ಮ ರಕ್ಷಣಾ ಹಗ್ಗಕ್ಕೆ ಸಣ್ಣ ತಪ್ಪಲೆಯೊಂದನ್ನು ಬಿಗಿದು ಬಾವಿಯಿಂದ ನೀರು ಸೇದಿ ಚಾ ಕಾಯಿಸಿದ್ದೆವು. ನಮ್ಮ ಮರುದಿನದ ಚಾರಣ ಸ್ವತಂತ್ರ ಯೋಜನೆಯಾದ್ದರಿಂದ ಮಲೆಕುಡಿಯರನ್ನು ನಾವು ರಾತ್ರಿಗೆ ಉಳಿಸಿಕೊಳ್ಳಲಿಲ್ಲ. ಸೌದೆ ಸಮಯ ನಮ್ಮಲ್ಲಿ ಧಾರಾಳವಿತ್ತು. ಹಾಗಾಗಿ ಮಾಸುತ್ತಿದ್ದ ಬೆಳಕಿನೆದುರು ಕೆಲವರು ಶಿಬಿರಾಗ್ನಿ ಎಬ್ಬಿಸಿದೆವು. ಒಂದಿಬ್ಬರು ಮೂರು ಕಲ್ಲಿನ ನಮ್ಮದೇ ದಿಕ್ಕಿಯಲ್ ಮಾಡಿ ಗಂಜಿ ಪಾತ್ರೆ ಕೂರಿಸಿದರು. ಉಳಿದವರು ಹಸಿ ತರಕಾರಿ ಕಿಚಡಿ ಮಾಡಲು ಒಯ್ದಿದ್ದ ಟೊಮೆಟೊ, ನೀರುಳ್ಳಿ, ಸೌತೆಕಾಯಿ, ಹಸಿಮೆಣಸು, ಕ್ಯಾರೆಟ್ ಕೊಚ್ಚುವ ಕೆಲಸಕ್ಕೆ ಕೈ ಹಚ್ಚಿದರು. ಭಟ್ಟರ ಕೈತೋಟದ ನಿಂಬೆಕಾಯಿಗಳು ನಮಗೆ ಅನಿರೀಕ್ಷಿತ ಬೋನಸ್. ಮಾತು ಹಾಸ್ಯ ಹುಲುಸಾಗಿ ಸಾಗಿತ್ತು. ಶೀತಗಾಳಿಯ ಬೀಸು ಜೋರಿತ್ತು. ಶಿಬಿರಾಗ್ನಿ ದೊಡ್ಡದಾಗಿಯೇ ಚಟಪಟಿಸುತ್ತಾ ಆಕಾಶಕ್ಕೆ ಚಿಕ್ಕಿಗಳನ್ನು ಏರಿಸುತ್ತಲೇ ಇತ್ತು. ಏತನ್ಮಧ್ಯೆ ನಮ್ಮೊಳಗಿದ್ದ ಮೂವರ ಬಳಗ ತಂಡದ ಶಿಸ್ತು ಸಂಹಿತೆಯನ್ನು ಮೀರಿ ಗುಟ್ಟಾಗಿ ಅಮಲು ಪದಾರ್ಥ ತಂದದ್ದನ್ನು ಸೇವಿಸಿದ್ದರು. ಅದರ ಸ್ವಲ್ಪ ಪ್ರಭಾವ ಸೇರಿದಂತೆ ಅವರಲ್ಲೊಬ್ಬ ಕೆಂಡ ಸೇವೆ ನಡೆಸುವ ನಾಟಕ ಕೇಳಿದಂದು ಅಪಾಯಕಾರಿಯಾಗುವ ಹಂತಕ್ಕೆ ಬಂದಾಗ ಒಟ್ಟು ನಡವಳಿಕೆಗೆ ಮಾತಿನಿಟ್ಟು ಕೊಟ್ಟು ತಗ್ಗಿಸುವುದು ಅನಿವಾರ್ಯವಾಯಿತು. ಈಗ ಅವರದು ಕ್ಷಮಾಯಾಚನೆಯ ಟಕ್ಕು. ದಟ್ಟಡವಿ ಗಾಢಾಂಧಕಾರವಾದ್ದರಿಂದ ನಮಗೂ ಒಪ್ಪಿಕೊಳ್ಳದೆ ನಿರ್ವಾಹವಿಲ್ಲದ ಸ್ಥಿತಿ. ಈ ಚೌಕಾಸಿಗಳಲ್ಲಿ ಅಗತ್ಯದ ಊಟ, ಅವಶ್ಯ ನಿದ್ರಾಶಾಂತಿ ತಡವಾಗುವುದನ್ನು ಕಂಡು ಎಳೆಯ ಶೌರಿ ಹೊಟ್ಟೆ ನೋವಿನ ನಾಟಕ ಮಾಡಿದ್ದು ತುಂಬ ಪರಿಣಾಮಕಾರಿಯಾಗಿತ್ತು. ಮತ್ತೆ ಊಟ ಮಲಗುವ ವ್ಯವಸ್ಥೆಗಳು ಚುರುಕಾದವು. ಇಡೀ ರಾತ್ರಿ ಬೆಂಕಿ ಹಾಗೂ ಸುತ್ತು ಮಲಗಿಕೊಳ್ಳುವ ಸದಸ್ಯರ ಸರದಿಯ ಪಹರೆಗೆ ನೇಮಿಸುವಲ್ಲಿ ಕುಡುಕರನ್ನು ನಿವಾರಿಸಿದೆವು. ಬಹುಶಃ ಅವರಿಗೆ ಬೇಕಿದ್ದದ್ದು ಅದೇ ಇದ್ದಿರಬಹುದು. ಆದರೆ ಗಾಳಿಯ ವೈಪರೀತ್ಯದಲ್ಲಿ ಹೆಚ್ಚಿನವರು ಒಂದೋ ಹೊಯ್ದಾಡುವ ಜ್ವಾಲೆಯ ಊರಿಗೆ ಅತ್ತ, ಗದಗುಡುವ ಚಳಿಗೆ ಇತ್ತ ಸರಿಯುತ್ತ ಜಾಗರಣೆಯನ್ನೇ ನಡೆಸಿದೆವು. ಪ್ರಾತರ್ವಿಧಿ ಪೂರೈಕೆ, ಕಾಫಿ ಪಾನ, ಬ್ರೆಡ್ ಜ್ಯಾಮ್ ಧ್ವಂಸವನ್ನೆಲ್ಲ ಬೆಳಕು ಹರಿಯುತ್ತಿದ್ದಂತೆ ಮುಗಿಸಿಕೊಂಡಿದ್ದೆವು. ಆ ದಿನದ ಕಲಾಪಕ್ಕೆ ನಮಗೆ ಮಾರ್ಗದರ್ಶಿ ಭೂಪಟ ಮಾತ್ರ. ಆ ಪ್ರಕಾರ ನಾವು ಮೊದಲ ಪೂರ್ವಮುಖಿಗಳಾಗಿ ಕುರುಚಲು ಕಾಡಿನ ನಡುವೆ ವನ್ಯ ಜಾನುವಾರುಗಳ ಸೌಕಲು ಜಾಡು ಆಯ್ದುಕೊಳ್ಳುತ್ತಾ ಶಿಖರ ಸಾಲಿನ ಅಂಚನ್ನೇರಿದೆವು. ಮತ್ತೆ ಶ್ರೇಣಿಯ ಪೂರ್ವಕೊಳ್ಳದತ್ತ ಆದಷ್ಟು ನೇರವಾಗಿಯೇ ಮುಂದುವರಿದೆವು. ಸಣ್ಣ ಇಳುಕಲಿನಲ್ಲಿ ಭಾರೀ ಮರಗಳ ಎಡೆಯಲ್ಲಿ ದಟ್ಟ ಕುರುಚಲು ಹೆಣೆದಿತ್ತು. ಆಶ್ಚರ್ಯಕರವಾಗಿ ಸವಕಲು ಜಾಡು ವಿರಳವಾಗಿತ್ತು. ಸಣ್ಣ ಗಿಡ ಕೊಂಬೆಗಳನ್ನು ತೊತ್ತಳ ತುಳಿದು ಮುಳ್ಳಿಲ್ಲದ ಪದರುಗಳಿಗೆ ಮೈಕೊಟ್ಟು ಸಂದು ಬಿಡಿಸಿ ಅನಿವಾರ್ಯವಾದಲ್ಲಿ ಕತ್ತಿ ಹಿಡಿದು ಕೊಚ್ಚಿ ಸಾಗಿದೆವು. ಇದರಲ್ಲಿ ಪ್ರಗತಿ ನಿಧಾನ ಎನ್ನಿಸಿತು. ಅದನ್ನು ನಿವಾರಿಸಲು ಬೆಟ್ಟದ ಒಂದು ನಿರಿಗೆಗೆ ಇಳಿದೆವು. ಇಲ್ಲಿ ಮಳೆಗಾಲದ ನೀರಿನೊತ್ತಡದಿಂದಲೋ ಮರಳು ಕಲ್ಲು ಹೆಚ್ಚಾದ್ದರಿಂದಲೋ ಕುರುಚಲು ವಿರಳವಾಗಿತ್ತು. ಆದರೆ ದಟ್ಟ ನೆರಳಲ್ಲಿ ಪಾಚಿಗಂಬಳಿ ಹೊದ್ದು ಕುಳಿತ ಜಾರಿಸುವ ಮುದಿ ಬಂಡೆಗಳು, ಎಡೆಯಲ್ಲಿ ಜೀರುಗೆ ಹರಿಯುವ ನೀರು, ಅಲ್ಲಿ ಇಲ್ಲಿ ಗೊಸರು ನೆಲ, ಪರಿಣಾಮವಾಗಿ ಆ ಬೇಸಿಗೆಯ ದಿನಗಳಲ್ಲೂ ಗೇಣಿಕ್ಕುವ ಜಿಗಣೆ, ಮುತ್ತಿಕೊಳ್ಳುವ ಸೊಳ್ಳೆ ನಮ್ಮನ್ನು ಚುರುಕುಗೊಳಿಸಿದವು. ಆಕಾಶ ಮಾಡನ್ನು ಹೊತ್ತ ಭಾರೀ ಕುಂದಗಳಂತಿದ್ದ ಹೆಮ್ಮರಗಳು ಮರದಿಂದ ಮರಕ್ಕೆ ಜೋತು ಬಿದ್ದ ಬಲಿತು ಕಾಡೆಲ್ಲವನ್ನು ಒಂದೇ ಕಟ್ಟಿನಲ್ಲಿಟ್ಟುಕೊಂಡಂಥ ಬಳ್ಳಿಗಳು, ಇವಕ್ಕೆ ಮುಂಜಾವಿನ ಮಂಜು, ಶೀತ, ಅರಣ್ಯರವ ಸೇರಿ ನಮ್ಮಲ್ಲಿ ದಿಗಿಲು ಹುಟ್ಟಿಸಿದವು. ಮತ್ತೆ ಆಗಿಂದಾಗೆ ಕಾಣುವ ನಮಗೆ ಸಿಗುತ್ತಿದ್ದ ಆನೆ ಜಾಡು, ಅವುಗಳ ಲದ್ದಿಗುಡ್ಡೆಗಳಂತೂ ನಮ್ಮಲ್ಲಿ ತೀವ್ರ ಅಭದ್ರತೆಯನ್ನೇ ಮೂಡಿಸಿತ್ತು. ಅವನ್ನೆಲ್ಲ ಮರೆಸುವಂತೆ ಪರೋಕ್ಷವಾಗಿ ಸಮೀಪದಲ್ಲೆಲ್ಲಾದರೂ ಇರುವ ಮಹಾಮೃಗಗಳು ಎಚ್ಚರ ಪಡೆದು ದೂರ ಸರಿಯುವಂತೆ ನಮ್ಮಲ್ಲಿ ಹಾಡು ಹಾಸ್ಯ ತುಸು ಗದ್ದಲದಂತೆ ನಡೆಸಿದ್ದೆವು. ಜೊತೆಗೆ ನಮ್ಮಿಂದಲೂ ತುಸು ದಕ್ಷಿಣಕ್ಕೆ ಸಮಾನಾಂತರದಲ್ಲಿ ಇಳಿಯುತ್ತಿದ್ದಿರಬಹುದಾದ ಶಿಶಿರದ ಮಿತ್ರರಿಗೆ ಆಗೀಗ ಅಯಾಚಿತ ಕರೆಯೂ ಹೋಗುತ್ತಿತ್ತು. ಓಹೋಯ್! ಅತ್ತರಿಂದ ರಸೀದಿ ಅಂದರೆ ಪ್ರತಿಕ್ಕೂಗೂ ಬರುತ್ತಿರಲಿಲ್ಲ. ಇಳಿಜಾರಿನಲ್ಲೂ ಹೀರೆಕಾಯಿಯ ಮೇಲಿನ ಧಾರೆಗಳಂತೆ ಹಲವು ಏಣುಗಳಿದ್ದಂತಿತ್ತು. ಶಿಶಿರದ ಮಿತ್ರರು ಕೆಲವು ಏಣುಗಳಾಚಿನ ಮರೆಯಲ್ಲಿದ್ದಿರಬಹುದು, ಅವರದೇ ಗದ್ದಲಗಳಲ್ಲಿ ಮೈ ಮರೆತಿರಬಹುದು ಎಂದುಕೊಂಡು ನಮ್ಮ ನಕ್ಷೆ ನಿಷ್ಠೆಯಲ್ಲಿ ನಾವು ನಿಶ್ಚಿಂತರಾಗಿ ಇಳಿದೇ ಇಳಿದೆವು. ಇಳುಕಲು ಹೆಚ್ಚುತ್ತಿದ್ದಂತೆ ಗೊಸರು ನೆಲ ತೊರೆಯಾಗಿ ಪುಡಿ ಕಲ್ಲು ಬಂಡೆಗಳ ಝರಿಯಾಗಿತ್ತು. ನಡುವಣ ಒಣ ಜಾಡರಸಿ ಬಂಡೆಯಿಂದ ಬಂಡೆಗೆ ಹುಷಾರಾಗಿ ದಾಟುತ್ತಾ ಕಷ್ಟ ಹೆಚ್ಚಿದಲ್ಲಿ ಪರಸ್ಪರ ಆಸರೆ ಪಡೆಯುತ್ತಿದ್ದೆವು. ನಮ್ಮಲ್ಲಿ ಕೆಲವು ಶಿಬಿರ ಸಾಮಗ್ರಿಗಳನ್ನು ಸದಸ್ಯರ ಬೆನ್ನು ಚೀಲದೊಳಗೆ ಸೇರಿಸಲು ಅಸಾಧ್ಯವಾದ್ದಕ್ಕೆ ಕೈಹೊರೆಯಾಗಿಯೇ ಉಳಿಸಿಕೊಂಡಿದ್ದೆವು. ಕಷ್ಟ ಸಾಧ್ಯವಾದ ಜಾಗಗಳಲ್ಲಿ ಅಂಥವನ್ನು ಹಿಂದೆ ಮುಂದೆ ಕೈದಾಟಿಸುತ್ತಾ ಸಾಗಿದೆವು. ಎಷ್ಟು ಎಚ್ಚರ ವಹಿಸಿದರೂ ಸಣ್ಣ ಪುಟ್ಟ ಜಾರಿಕೆ, ಕುಕ್ಕರು ಬಡಿದು ಕೂರುವ ಅನುಭವ ತಂಡಕ್ಕಾಗದೇ ಇರಲಿಲ್ಲ. ಬೆಟ್ಟದ ಓರೆ ಹೆಚ್ಚಿದಂತೆ ನೀರ ಮೊತ್ತ ಸೆಳೆತ ಹೆಚ್ಚುವುದನ್ನು ಗಮನಿಸಿದೆವು. ಸ್ವಲ್ಪದರಲ್ಲೇ ಅವನ್ನು ಮೀರಿ ಭಾರೀ ಮೊರೆತದ ಜಲಪಾತವೇ ಪದತಳದಲ್ಲಿದೆ ಎನ್ನುವ ಸ್ಥಿತಿ ಮುಟ್ಟಿದಾಗ ನಾವು ಪರ್ಯಾಯ ಜಾಡು ಅರಸುವ ಅನಿವಾರ್ಯತೆ ಬಂತು. ಘಟ್ಟಗಳಲ್ಲಿ ಸಾಧಾರಣವಾಗಿ ನೀರದಾರಿ ನೇರ, ಮತ್ತೆ ಬೇಗ ಕೊಳ್ಳ ಸೇರಲು ನಮಗಂತವೂ ಅನುಕೂಲವೂ ಹೌದು. ಹಾಗಾಗಿ ಜಲಪಾತದ ಬುಡಕ್ಕಿಳಿಯಲು ಸಾಧ್ಯವೇ ಎಂದು ಮೊದಲ ಪ್ರಯತ್ನಗಳನ್ನು ನಡೆಸಿದ್ದೆವು. ಜಲಧಾರೆಯ ದಕ್ಷಿಣ ಮಗ್ಗುಲಿನ ಬೀಳಲು ಕುರುಚಲುಗಳನ್ನು ಆಧರಿಸಿ ಒಂದು ಹಂತವೇನೋ ಇಳಿದೆವು. ಆದರೆ ಅಷ್ಟರೊಳಗೆ ತಂಡದ ದೌರ್ಬಲ್ಯ ಮತ್ತು ಮುಂದಿನ ಕೊಳ್ಳದ ಕಾಠಿಣ್ಯ ನೋಡಿ ಮುಂದುವರಿಯಲು ಧೈರ್ಯ ಸಾಲಲಿಲ್ಲ. ದಕ್ಷಿಣ ಮಗ್ಗುಲಿನ ಏಣು ಏರಿ ಕಾಡಿಗೆ ನುಗ್ಗಬೇಕಾಯಿತು. ಇಲ್ಲಿ ಮಹಾನ್ ವೃಕ್ಷಗಳಿಲ್ಲ. ವಾಟೆ, ಲಟ್ಟೂಸ್ ಗಿಡ, ಸಣ್ಣ ಪುಟ್ಟ ಮರ, ಬೆತ್ತದ ಬುಡಗಳು ಧಾರಾಳವಿದ್ದುವು. ತೀವ್ರ ಇಳಿಜಾರಿನಲ್ಲಿ ನುಸುಲು ಮಣ್ಣು, ರಾಶಿ ಬಿದ್ದಿದ್ದ ತರಗೆಲೆ ಪುಡಿಗಲ್ಲು, ಅಸ್ಥಿರವಾಗಿ ಕುಳಿತ ಪುಟ್ಟ ಬಂಡೆಗಳು ಹೆಜ್ಜೆ ಎತ್ತಿ ಇಡುವುದಕ್ಕಿಂತ ಹೆಚ್ಚು ಜಾರುತ್ತಾ ಪೊದರು ಮರಗಳ ಆಧಾರದಿಂದ ಆಧಾರಕ್ಕೆ ಜೋತು ನೇತು ಬೀಳುತ್ತಾ ಇಳಿಯುತ್ತಾ ಹೋದೆವು. ಬೆತ್ತದ ಬಳ್ಳಿ ಎಂದರೆ ಮುಳ್ಳ ಸರಿಗೆಯೇ ಸರಿ. ಕೆಲವೆಡೆ ನಾವು ಜಾರುವ ಬರದಲ್ಲಿ ಈ ಬಳ್ಳಿ ಹಾಯ್ದು ಬಟ್ಟೆ ಹರಿದೋ ಗೀರು ಕಾಯ ಪಡೆದೋ ಸುಧಾರಿಸಿಕೊಳ್ಳುವುದು ನಡೆದಿತ್ತು. ಆಧರಿಸಿದ ಗಿಡ ಕುಂಬಾಗಿದ್ದಲ್ಲಿ ಮುರಿದು ನಮ್ಮನ್ನು ಹೊರೆಸಹಿತ ಬೋರನೆ ಬೀಳಿಸುವುದು ವೇಗದಲ್ಲಿ ಹೆಚ್ಚಿನವರಿಗೆ ಸಹಜ ನಡೆಯಾಗಿಯೇ ರೂಢಿಸಿತ್ತು. ತಂಡದಲ್ಲಿ ಎರಡು ಮೂರು ಜನ ಮಾತ್ರ ಪೂರ್ಣ ಉರುಳಿ ಹೋಗುವ ಭಯಕ್ಕೆ ಬಲಿಯಾಗಿ ಕಾಲಬಲದಲ್ಲಿ ಇಳಿಯಲು ಒಪ್ಪಲೇ ಇಲ್ಲ, ಕುಳಿತು ಜಾರುವುದನ್ನೇ ನೆಚ್ಚಿದರು. ಇದರಿಂದಾಗಿ ಆಗಾಗ ಸಣ್ಣ ಕಲ್ಲ ತುಂಡುಗಳು ದಂಟೆ ಸಿಕ್ಕ ರಿಲೇ ಓಟೆಗಾರನಂತೆ ಕೊಳ್ಳದತ್ತ ಚಿಮ್ಮಿ ಉರುಳುತ್ತಿದ್ದವು. ಅವುಗಳ ಗಾತ್ರವೇನೇ ಇದ್ದರೂ ಅಡ್ಡ ಸಿಕ್ಕವರ ಕನಿಷ್ಠ ಮೂಳೆ ಮುರಿತವಾದರೂ ನಿಶ್ಚಿತವೇ ಇತ್ತು. ಹೀಗಾಗಿ ನಮ್ಮಲ್ಲಿ ಕೆಲವರು ಕುಳಿತು ಜಾರುವವರನ್ನು ಮತ್ತು ಅವರು ಮುಕ್ತಗೊಳಿಸುವ ಉರುಳುಗಲ್ಲುಗಳನ್ನು ನಿಗಾ ವಹಿಸುವುದು ಅನಿವಾರ್ಯವಾಗಿತ್ತು. ಅಲ್ಲದೆ ಇಳಿಯುವವರ ಸಾಲು ಸಾಕಷ್ಟು ಓರೆಯಲ್ಲೇ ಮುಂದುವರಿಯುವಂತೆ ನೋಡಿಕೊಂಡವು. ಅಂಥದ್ದರಲ್ಲೂ ಒಂದೆಡೆ ಸುಮಾರು 8-10 ಕೆಜಿ ತೂಕದ ಕಲ್ಲೊಂದು ಮಂಜುನಾಥ ಉಪಾಧ್ಯಾಯರೆಡೆಗೆ ಮಾರಕವಾಗಿ ಧಾವಿಸಿತ್ತು. ಅವರ ಕೈಯಲ್ಲಿ ನಾವು ಅನ್ನ ಮಾಡಲೆಂದು ಒಯ್ದಿದ್ದ ದೊಡ್ಡ ತಪಲೆ ಇತ್ತು. ಹಿಂದಿನವರ ಬೊಬ್ಬೆ ಕೇಳಿ ಅವರು ಕಡೆ ಗಳಿಗೆಯ ಜಾಣ್ಮೆಯಲ್ಲಿ ತಪಲೆಯನ್ನು ತಲೆಯ ಮೇಲೆ ಕವಚಿ ಹಿಡಿದುಕೊಂಡು ಇದ್ದಲ್ಲೇ ಕುಳಿತು ಬಿಟ್ಟರು. ಕಲ್ಲು ತಪಲೆಯ ಮೇಲೆ ಧೌಕ್ ಎಂದು ಬಿದ್ದು ಆಳ ಗಾಯ ಮಾಡಿ ಪುಟ ನೆಗೆದು ಹೋಗಿತ್ತು. ಸಾಲಿಗ್ರಾಮದ ಮಂಜುನಾಥ ದೇವಗಂಗೆಯನ್ನು ತಾಳಿದವನಲ್ಲವಲ್ಲ. 11 ಗಂಟೆಯ ಸುಮಾರಿಗೆ ಇಳುಕಲಿನ ಒಂದು ಹಂತದಲ್ಲಿ ಶಿಶಿರದ ಮಿತ್ರರ ಮರು ಕೂಗು ಮರು ಭೇಟಿ ಆಯಿತು. ಅವರು ಆ ಬೆಳಿಗ್ಗೆ ಮತ್ತೆ ಶಿಖರಕ್ಕೇರಿ ಸೂರ್ಯೋದಯ ನೋಡಿದ್ದರು. ಮತ್ತೆ ನಮ್ಮನ್ನು ಶಿಖರದಲ್ಲೇ ಸೇರಿಸಿಕೊಂಡು ಇಳಿಯುವ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಅದರಿಂದ ತುಸು ತಡವಾಗಿಯೇ ಅವರ ಶಿಬಿರ ಖಾಲಿ ಮಾಡಿದ್ದರು. ಆದರೆ ಅವರ ಮಾರ್ಗದರ್ಶಿಗಳು ನಮ್ಮ ನಕ್ಷೆ ಮೀರಿದ ಸುಲಭ ಜಾಡರಿತವರಾಗಿ ನಮ್ಮನ್ನು ಬೇಗನೆ ಸೇರಿಕೊಂಡಿದ್ದರು. ಮತ್ತೆ ನಾವು ಅವರನ್ನೇನೋ ಅನುಸರಿಸುವ ಪ್ರಯತ್ನ ಮಾಡಿದೆವು. ಆದರೆ ಅಲ್ಲೂ ಆ ಹಳ್ಳಿಗಾಡಿನವರ ಚುರುಕನ್ನು ಕಾಯ್ದುಕೊಳ್ಳಲಾಗದೆ ಹಿಂದುಳಿದೆವು. ಬಹು ಬೇಗನೆ ಇಳಿಜಾರಿನ ತೀವ್ರತೆ ಕಡಿಮೆಯಾಗುವುದರೊಡನೆ ಜಾಡು ದಿಕ್ಕುಗಳ ಅಂದಾಜು ಸರಿಯಾಗಿದ್ದುದರಿಂದ ನಮ್ಮದೇ ವೇಗದಲ್ಲಿ ನಡೆದೆವು. ಮೊದಮೊದಲು ನಮ್ಮ ಅಂಡೆಗಳಲ್ಲಿದ್ದ ನೀರನ್ನು ಆಗೀಗ ಕುಡಿಯಲು ವಿರಮಿಸುತ್ತಿದ್ದೆವು. ಮಲೆಯ ಆ ವಲಯ ಝರಿ ತೊರೆಗಳೇನೂ ಇಲ್ಲದೆ ತುಸು ಶುಷ್ಕವೇ ಇತ್ತು. ರಾತ್ರಿಯ ಅಥವಾ ಶಿಖರ ವಲಯದ ಗಾಳಿಯಾಟವೂ ಇಲ್ಲೆಲ್ಲ ಇರಲೇ ಇಲ್ಲ. ಸಹಜವಾಗಿ ನಾವು ಹೊತ್ತಿದ್ದ ನೀರೆಲ್ಲ ಬೇಗನೆ ಖಾಲಿಯಾಗಿತ್ತು. ಆದರೂ ಮರಗಳ ನೆರಳಿದ್ದದ್ದು ನಮ್ಮ ಅದೃಷ್ಟ. ಬಾಯಾರಿಕೆ ಹಸಿವು ಬಳಲಿಕೆಗಳಲ್ಲಿ ಬೆಂಡಾಗಿ ಕಾಲೆಳೆಯುತ್ತಾ ಅಪರಾಹ್ನ 2 ಗಂಟೆಯ ಸುಮಾರಿಗೆ ಕೊಳ್ಳದ ತಳ ಅರ್ಥಾತ್ ಶಿಶಿರ ಹೊಳೆಯ ಪಾತ್ರೆ ತಲುಪಿದೆವು. ಪಶ್ಚಿಮ ಘಟ್ಟಗಳಲ್ಲಿ ಬ್ರಿಟಿಷರು ವ್ಯವಸ್ಥಿತವಾಗಿ ಪ್ರಾಕೃತಿಕ ಕಾಡು ಕೀಸಿದ್ದರೂ ಬಹುತೇಕ ಸಾಗುವಾನಿ ಮರುನಾಟಿಯನ್ನೋ ವನ್ಯದ ಸಹಜ ಪುನರುತ್ಥಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದರೆಂದೇ ತೋರುತ್ತದೆ. ಆದರೆ ಸ್ವತಂತ್ರ ಭಾರತದಲ್ಲಿ ಕಾಡು ಕಡಿತದ ಮುಂದುವರಿಕೆಯೊಡನೆ ಅಕ್ರಮ ವಾಸ ನೆಲಗಳ್ಳತನ ಸೇರಿಕೊಂಡಿತು. ಹಾಗಾದ್ದಕ್ಕೋ ಏನೋ ನಾವು ತಲುಪಿದ್ದ ಹೊಳೆದಂಡೆ ಶಿಶಿಲದಿಂದ 6-7 ಮೈಲು ದೂರದಲ್ಲೇ ಇದ್ದರೂ ಊರ್ಜಿತದಲ್ಲೇ ಇದ್ದ ಕೂಪಿನ ದಾರಿ ಅಥವಾ ಕಾಡು ಸಾಗಣೆದಾರರ ಮಾರ್ಗ ಸಿಕ್ಕಿತು. ಆ ಕ್ಷಣಕ್ಕೆ ನಾವು ಅದರ ಔಚಿತ್ಯವನ್ನು ಪ್ರಶ್ನಿಸದೆ ಸುಲಭ ಮತ್ತು ನಿಶ್ಚಿತ ಚಾರಣಾವಕಾಶ ಒದಗಿದ ನಮ್ಮ ಅದೃಷ್ಟವನ್ನು ಹೊಗಳಿಕೊಂಡೆವು. ನೀರಡಿಕೆ ಧಾರಾಳ ತೀರಿಸಿಕೊಂಡು ಒಯ್ದಿದ್ದ ಸಣ್ಣ ಪುಟ್ಟ ತಿನಿಸುಗಳನ್ನು ಹೊಟ್ಟೆಗೆ ಹಾಕಿ ಪುನಶ್ಚೇತನರಾದೆವು. ಮುಂದೆ ಧೂಳಿ ಧೂಸರಿತ ದಾರಿಯನ್ನು ವಿರಾಮದಲ್ಲಿ ಯಾಂತ್ರಿಕವಾಗಿ ನಡೆದು ಶಿಶಿಲ ಸೇರುವಾಗ ಸಂಜೆ 4:30 ಗಂಟೆ. ಗೋಕಲೆ ಮನೆಯವರು ನಮ್ಮ ಬೆವರು ಬಳಲಿಕೆಗೆ ಹಂಡೆ ನೀರು ಕಾಯಿಸಿ ಇಟ್ಟಿದ್ದರು. ನಾವಾದರೂ ಸಮಯದ ಕೊರತೆಯಿಂದ ನೇರ ಊಟಕ್ಕೆ ಕುಳಿತೆವು. ಅಲ್ಲೂ ಭರ್ಜರಿ ಸಮ್ಮಾನದ ಊಟವನ್ನೇ ಹಾಕಿದರು. ಅನಂತರ ಬಳಲಿಕೆಗೆ ಚಾಪೆ ಬಿಡಿಸಿ ದಿಂಬನ್ನು ಕೊಡುವವರಿದ್ದರು. ಅವರದೇ ಸಲಹೆಯನ್ನು ಒಪ್ಪಿಕೊಳ್ಳುವುದಿದ್ದರೆ ರಾತ್ರಿ ಉಳಿಸಿಕೊಂಡು ಮರುದಿನ ಬೆಳಿಗ್ಗೆಯಷ್ಟೇ ಬಿಡುಗಡೆ ಮಾಡುವವರೂ ಇದ್ದರು. ಆದರೆ ನಮ್ಮಲ್ಲಿ ಮೂಲ ಯೋಜನಾ ಶಿಸ್ತನ್ನು ಕಾಪಾಡಿಕೊಳ್ಳುವುದರ ಕುರಿತೇ ಬಹುಮತವಿತ್ತು. ಆಗಲೇ ಮುಸ್ಸಂಜೆ ಎರಗಿಬಿಟ್ಟಿತ್ತು. ಆ ವಲಯಕ್ಕಿದ್ದ ವಿರಳ ಸಾರ್ವಜನಿಕ ಸಾರಿಗೆ ದಿನದ ಕೊನೆಯ ಸರ್ಕಾರಿ ಬಸ್ಸು ಹೋಗಿ ಆಗಿತ್ತು. ಆ ದಿನಗಳಲ್ಲಿ ಬಾಡಿಯ ಕಾರು ರಿಕ್ಷಾ ಶಿಶಿರದಲ್ಲಿ ಕನಸುವಂತೆಯೂ ಇರಲಿಲ್ಲ. ಒಳದಾರಿ ಹಿಡಿದೇ ನಡೆಯುವುದಾದಲ್ಲೂ ಉಪ್ಪಿನಂಗಡಿಗೆ ಸುಮಾರು 25 ಕಿಲೋಮೀಟರ್. ನಮಗೆ ಒಂದೆಡೆ ಅದನ್ನು ನಡೆದಾದರೂ ಪೂರೈಸಿ ಮರುದಿನದ ಜವಾಬ್ದಾರಿಗಳನ್ನು ಉತ್ತರಿಸುವ ಒತ್ತಡ. ಇತ್ತ ಗೋಕಲೆ ಕುಟುಂಬದವರು ಒತ್ತಾಯಿಸಿದಂತೆ ರಾತ್ರಿ ಅಲ್ಲೇ ಉಳಿದು ಬೆಳಗ್ಗಿನ ಮೊದಲ ಬಸ್ ಸೇರಿ ತುಸು ತಡವಾಗಿಯಾದರೂ ನೇರ ಮಂಗಳೂರು ಸೇರುವ ಆಮಿಷ. ನಮ್ಮಲ್ಲಿ 3 ಮೊದಲೇ ಅಲ್ಲುಳಿಯುವ ನಿರ್ಧಾರ ಮಾಡಿಯಾಗಿತ್ತು. ಉಳಿದವರು ಹಠಗಟ್ಟಿ ಬೆಳಕಿಗೆ ಲಾಂದ್ರ ಹಚ್ಚಿಕೊಂಡು ದಾರಿ ಇಳಿದೇ ಬಿಟ್ಟೆವು. ನಮ್ಮ ಅದೃಷ್ಟಕ್ಕೆ 1 ಮೈಲು ಕಳೆಯುವುದರೊಳಗೆ ಓರ್ವ ಬೀಡಿ ಕಂತ್ರಾಟದಾರನ ಮನೆಯಂಗಳದಲ್ಲಿ ಆತನ ಜೀಪು ಕಾಣಿಸಿತು. ವಿಚಾರಿಸಿದಾಗ ಆತ ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನೆಲ್ಲ ಜೀಪಿಗೆ ತುಂಬಿಕೊಂಡು ರಿಯಾಯಿತಿ ದರದಲ್ಲಿ ಉಪ್ಪಿನಂಗಡಿಗೆ ಮುಟ್ಟಿಸಿದ್ದರಿಂದ ಕತೆ ಸುಖಾಂತವೇ ಆಯ್ತೆನ್ನಬೇಕು. ಹಿಂದುಳಿದ ಮೂವರು ಗೋಖಲೆ ಕುಟುಂಬದ ಉಪಚಾರದಲ್ಲಿ ನವಚೇತನರಾಗಿ ಮರುದಿನ ಸುಮಾರು 11 ಗಂಟೆಯ ಸುಮಾರಿಗೆ ಮಂಗಳೂರು ತಲುಪುವುದರೊಂದಿಗೆ ಒಟ್ಟಾರೆ ಚಾರ್ಮಾಡಿ ಶಿರಾಡಿಯ ವ್ರತವು ಸಾಂಗ ಸಂಪನ್ನವಾಯಿತು. ಮುಂದುವರಿಯಲಿದೆ.